ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್. ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಾವು ಅನ್ಕೊಂಡಿದ್ದು ಒಂದು, ಆಗಿದ್ದು ಇನ್ನೊಂದು. ವಾರದ ಆರಂಭದೊಳಗೆ ಏನು ಮೊದಲೇ ದಿವಸ ಎಲ್ಲೋ ಒಂದೆರಡು ಜಿಲ್ಲೆಗಳಲ್ಲಿ ಅಲ್ಪ ಮಳೆ ಆಗಬಹುದು ಅನ್ನುವಂತಹ ಒಂದು ವಿಚಾರ ಇತ್ತು. ಆದ್ರೆ ಬಂಗಾಳಕೊಲ್ಲಿ ಒಳಗೆ ಏನು ಸುಳಿಗಾಳಿ ಇತ್ತು, ಅದರ ಪರಿಣಾಮವಾಗಿ ಒಂದ್ ದಿವಸ ಎರಡು ದಿವಸ ಸ್ವಲ್ಪ ಹೆಚ್ಚು ಕಡಿಮೆ ಮುಂದುವರಿಯಿತು ಅಂತ ಹೇಳಿ ಹೇಳಬಹುದು. ಕೆಲವು ಕಡೆ ಒಳ್ಳೆ ಮಳೆಯಾಗಿದ್ದರ ಒಂದು ಸೂಚನೆ ಬಂದದ. ನಾವು ಶನಿವಾರದ ನಂತರ ಬಹಳಷ್ಟು ಬದಲಾವಣೆಗಳು ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ವಿ. ಆದ್ರೆ ಆ ರೀತಿ ಆಗಲಿಲ್ಲ. ಬಹುತೇಕವಾಗಿ ಒಣ ವಾತಾವರಣವನ್ನ ನಾವು ಈ ನಾಲ್ಕು ದಿನಗಳಲ್ಲಿ ನೋಡಿದ್ವಿ ಅಂತ ಹೇಳಿ ಹೇಳಬಹುದು. ಆದರೂ ಕೂಡ ಎಲ್ಲೋ ಹೆಚ್ಚು ಕಡಿಮೆ ಮಳೆ ಆಗಿರಬಹುದು. ಆದ್ರೆ ನಾವು ಏನು ಅನ್ಕೊಂಡಿದ್ವಿ, ಊಹಿಸಿದ್ವಿ, ಆ ಪ್ರಕಾರ ವಾತಾವರಣ ಇರಲಿಲ್ಲ. ಮೋಡಗಳು ಕಾಣಿಸಿಕೊಂಡು ಮತ್ತ ಬಿಸಿಲಿನ ಪ್ರಖರತೆ ಕೂಡ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಆದ್ರ ಧಗೆ ಮಾತ್ರ ಇತ್ತು. ಮಳೆ ನಾವು ನಿರೀಕ್ಷೆ ಮಾಡದಂಗ ಆಗಲಿಲ್ಲ ಅನ್ನುವಂತಹ ಒಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು. ತಾವು ಕೂಡ ಯೋಜನೆಗಳನ್ನ ಮಾಡಿಕೊಂಡು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕೃಷಿಯನ್ನ ತಗೊಂಡು ಹೋಗಬಹುದು ಅನ್ನುವ ವಿಚಾರದೊಳಗಿದ್ದೀರಿ. ಒಣ ವಾತಾವರಣದೊಳಗ ನಾವು ಏನೇನು ಹಮ್ಮಿಕೊಳ್ಬಹುದು, ಏನೇನು ಮಾಡಿಕೊಳ್ಬಹುದು ಅನ್ನೋದ್ರ ಕುರಿತಾಗಿ ಈಗೇನು ತಾವು ಯೋಜನೆಗಳನ್ನ ಮಾಡಿಕೊಂಡಿರಿ. ಬರುವ ವಾರ ಇದನ್ನ ತಾವು ಮುಂದುವರೆಸಿಕೊಂಡು ಹೋಗುವುದಕ್ಕೆ ಅವಕಾಶ ಆಗುವಂತಹ ವಾತಾವರಣ ಇರಬಹುದು ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಸಿಗೆ ಸಮಯದೊಳಗ ಬಹಳ ಮಹತ್ವದ ವಿಚಾರಗಳು ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿಯನ್ನ ಒಳ್ಳೆ ಹದವಾಗಿ ಉಳುಮೆ ಮಾಡುವಂತದ್ದು, ಮಾಗಿ ಉಳುಮೆ ಅಂತ ನಾವು ಕರಿತೀವಿ. ಅದನ್ನ ನಾವು ಮಾಡಲೇಬೇಕಾದಂತಹ ಒಂದು ಸನ್ನಿವೇಶ ಈಗಿನ ದಿವಸಕ್ಕೆ ಅದ. ನಮ್ಮ ಕೃಷಿ ಒಳಗೆ ಬರುವಂತಹ ಖರ್ಚುಗಳನ್ನ ಕಡಿಮೆ ಮಾಡುವುದಕ್ಕೆ ಮತ್ತೆ ಟೆನ್ಷನ್ಗಳನ್ನ ಕಡಿಮೆ ಮಾಡುವುದಕ್ಕೆ ಮಾಗಿ ಉಳುಮೆ ಬಹಳ ಉಪಯೋಗಕ್ಕೆ ಬರ್ತದ ಅನ್ನುವಂತಹ ವಿಚಾರ ಅನೇಕರು ತಾವು ಮಾಡದಂತವರು ಅದನ್ನ ಅನುಭವಿಸಿರಬಹುದು. ಅಂತ ಅನುಭವವನ್ನ ಬೇರೆ ರೈತರಿಗೂ ಕೂಡ ತಾವು ಹೇಳಿದ್ರೆ ಒಳ್ಳೇದು. ಯಾಕೆ ನಾವು ಮಾಗಿ ಉಳುಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನೋಡ್ರಿ, ಅಲ್ಲಲ್ಲಿ ಮಳೆ ಆಗುವಂತಹ ಒಂದು ಸಂದರ್ಭದೊಳಗ ಆ ಮಳೆಯನ್ನ ನಾವು ಉಪಯೋಗ ಮಾಡಿಕೊಳ್ಳೋದಕ್ಕ ಆಗ್ತದ. ಮಳೆ ನೀರನ್ನ ನೆಲದೊಳಗ ಇಂಗ್ಸೋದಕ್ಕ ಸಾಧ್ಯ ಆಗ್ತದ. ಆಮೇಲೆ ಏನ್ ಬಿಸಿಲು ಈಗ ನೋಡ್ರಿ, ಈಗ 42-43 ತನಕನು ಹೋಗುವಂತಹ ಸಾಧ್ಯತೆಗಳದಾವ. 41 ಅನೇಕ ದಿನ ನಾವು ನೋಡಿದೀವಿ, 41°C ನಮ್ಮ ಭಾಗದ ಜಿಲ್ಲೆಗಳಲ್ಲಿ. ಹಾಗಾಗಿ ಇಂಥ ಒಂದು ಉಗ್ರ ಉಷ್ಣತೆ ಒಳಗ ಸೂಕ್ಷ್ಮಾಣು ಜೀವಿಗಳಿರಬಹುದು, ಕೀಟಗಳ ಕೋಶಗಳಿರಬಹುದು, ಅವು ಯಾವೂ ಬದುಕುವುದಿಲ್ಲ. ಉಳುಮೆ ಮಾಡಿದಾಗ ಅವೆಲ್ಲ ಬಿಸಿಲಿಗೆ ಬಿದ್ದು ಸತ್ತು ಹೋಗ್ತಾವ. ಹಿಂಗ ಅವು ನಾಶ ಆಗುವುದರಿಂದ ಮುಂದ ಏನು ನಮ್ಮ ಸೀಸನ್ ಒಳಗ ಹುಳುಗಳ ಕಾಟ ಇರ್ತೈತಿ, ರೋಗಗಳ ಕಾಟ ಇರ್ತೈತಿ. ಬಹುತೇಕ ಅರ್ಧಕ್ಕರ್ಧ ಅವೆಲ್ಲ ಕಡಿಮೆಯಾಗಿ ನಮ್ಮ ಕೃಷಿ ಒಳಗೆ ರೋಗದ ಕುರಿತಾಗಿ ಆಗ್ಲಿ ಅಥವಾ ಕೀಟಗಳ ಕುರಿತಾಗಿ ಆಗ್ಲಿ ಇದರಿಂದ ಏನು ನಮಗೆ ಚಿಂತೆ ಉದ್ಭವ ಆಗ್ತದ, ಆ ಒಂದು ಚಿಂತೆ ಕಡಿಮೆ ಆಗ್ತದ ಅನ್ನುವಂತಹ ಒಂದು ವಿಚಾರ. ಅದಕ್ಕೆ ಈ ಒಂದು ಕೆಲಸವನ್ನ ತಾವು ಮಾಡಲೇಬೇಕು. ಒಂದೇ ಒಂದು ಉಳುಮೆಯಿಂದ ನಾವು ಹತ್ತಾರು ಉಪಯೋಗಗಳನ್ನ ಪಡಿಬಹುದು. ಅದಕ್ಕೆ ಮಾಗಿ ಉಳುಮೆ ಜರೂರಾಗಿ ಮಾಡಬೇಕು ಅಂತೇಳಿ. ನಮಗೆ ಸಿಗುವಂತಹ ಅಕಾಲಿಕ ಮಳೆ ನೀರನ್ನ ನಾವು ಇಂಗ್ಸುವಂತಹ ಒಂದು ಕೆಲಸ ಮಾಡಿದ್ರೆ ಅದರಷ್ಟು ದೊಡ್ಡ ಕಾರ್ಯ ಯಾವುದೂ ಇಲ್ಲ ಅಂಥೇಳಿ ಇತ್ತೀಚಿನ ದಿನದೊಳಗೆ ನಾವು ನೋಡ್ತಾ ಇದ್ದೀವಿ. ಮಳೆ ನೀರಿನ ಸಂಗ್ರಹದ ಬಗ್ಗೆ ನಮ್ಮ ಸರ್ಕಾರಗಳು ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿ ಸಾಕಷ್ಟು ಸಹಕಾರವನ್ನು ಕೂಡ ನೀಡ್ತಾ ಇದ್ದಾವೆ. ಅದಕ್ಕೆ ಈ ನಿಟ್ಟಿನೊಳಗೆ ನಾವು ಗಂಭೀರವಾಗಿ ಕೆಲಸ ಮಾಡಬೇಕಾಗಿದೆ. ಮಳೆ ನೀರು ನಮಗೆ ಯಾವಾಗ ಸಿಗ್ತದ ಅದನ್ನ ಹಿಡಿಯುವಂತಹ ಒಂದು ಕೆಲಸ, ಅದು ಯಾವುದೇ ರೂಪದೊಳಗಿರಬಹುದು, ಮನೆ ಮೇಲೆ ನಾವು ಸಂಗ್ರಹ ಮಾಡಬಹುದು, ಹೊಲದೊಳಗ ಸಂಗ್ರಹ ಮಾಡಿ ಇಟ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಆಮೇಲೆ ಇನ್ನೇನು ಬರುವ ದಿನಗಳಲ್ಲಿ ಮಳೆ ರೆಗ್ಯುಲರ್ ಆಗಿ ಶುರು ಆಯಿತು ಅಂತಂದ್ರೆ ತಾವು ಅದಕ್ಕಾಗಿ ಈಗಿನಿಂದಲೇ ಗಿಡ ಮರಗಳ ಸಸಿಗಳ ಹುಡುಕಾಟದೊಳಗ ಅಥವಾ ಯೋಜನೆ ಒಳಗ ತೊಡಕೊಂಡ್ರೆ ಒಳ್ಳೇದು. ನಮಗ ಬೇಕಾದಾಗ ಸಸಿಗಳು ಸಿಗ್ಲಿಕ್ಕಿಲ್ಲ, ಅದಕ್ಕೆ ಈಗಲೇ ನೀವು ಅರಣ್ಯ ಇಲಾಖೆಗೆ ಹೋಗಿ ಅಲ್ಲಿ ಅವ್ರ ಜೊತೆಗೆ ಒಂದು ವಿಚಾರ ವಿನಿಮಯ ಮಾಡಿಕೊಂಡು ನಮಗೆ ಇಂತಹ ಸಸಿಗಳು ಬೇಕಾಗ್ಯಾವ ಅಥವಾ ಅರಣ್ಯ ಇಲಾಖೆಯವರು ಯಾವ ಸಸಿಗಳನ್ನ ನಿಮ್ಮ ಹೊಲಗಳಿಗೆ ಒಂದು ಶಿಫಾರಸು ಮಾಡ್ತಾರ ಅಂತ ವೆರೈಟಿಗಳನ್ನ ತಾವು ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳ ಒಳ್ಳೇದು. ಗಿಡ ಮರಗಳು ಇದ್ವು ಅಂತಂದ್ರೆ ಅವು ತಮಗ ಒಂದು ಬ್ಯಾಂಕ್ನೊಳಗೆ ಡಿಪಾಸಿಟ್ ಇದ್ದಂಗ, ಮತ್ತೆ ಎಲ್ಲಾ ಸೀಸನ್ಗಳಲ್ಲಿ ಗಿಡ ಮರಗಳು ನಮ್ಮನ್ನ ಕಾಪಾಡ್ತಾವ. ಹೆಚ್ಚಿಗೆ ಮಳೆ ಆಯಿತು ಅಥವಾ ಮಳೆನೇ ಆಗಲಿಲ್ಲ ಅಂತಂದಾಗ ಕೃಷಿ ಬೆಳೆಗಳು ಸ್ವಲ್ಪ ತೊಂದರೆಗೆ ಒಳಗಾಗ್ತಾವ. ಆದ್ರೆ ಗಿಡ ಮರಗಳು ಏನು ಬೆಳೆದ ನಂತರ ಅವುಗಳ ಚಿಂತೆ ಮಾಡೋದೇ ತಪ್ಪದ ನಮಗೆ, ಅವುಗಳ ಬಗ್ಗೆ ನಾವು ಕಾಳಜಿ ಮಾಡೋದೇ ಬೇಕಾಗಿಲ್ಲ. ಮೊದಲು ನಾವು ಗಿಡಗಳನ್ನು ಹಚ್ಚಿ 2-3 ವರ್ಷ ಈ ರೀತಿ ಅವುಗಳನ್ನು ಸರಿಯಾಗಿ ನಾವು ಪಾಲನೆ ಪೋಷಣೆ ಮಾಡಿದ್ರೆ ಅವು ಮುಂದಿನ 30-40 ವರ್ಷಗಳವರೆಗೆ ನಮ್ಮನ್ನ ಪೋಷಣೆ ಮಾಡ್ತಾವ. ನಮ್ಮನ್ನ ಹಣ್ಣು ಕಾಯಿ ಕೊಟ್ಟು ಪೋಷಣೆ ಮಾಡುವುದು, ಹೂ ಕೊಟ್ಟು ಪೋಷಣೆ ಮಾಡಬಹುದು. ಅದಕ್ಕಿಂತ ಮಹತ್ವದ್ದೇನಪ್ಪ ಅಂತಂದ್ರೆ ನಮ್ಮ ಭೂಮಿಯೊಳಗೆ ನೀರು ಇಂಗಿಸುವಂತಹ ಒಂದು ಕೆಲಸವನ್ನ ಗಿಡ ಮರಗಳು ಮಾಡ್ತಾವ. ಮಳೆ ನೀರೇನು ಬಿದ್ದಿರ್ತದ ಅವು ನೇರವಾಗಿ ನೆಲದೊಳಗೆ ಕಳಿಸಿ ಬೇರುಗಳ ಮುಖಾಂತರ ಹಿಡಿಯುವಂತಹ ಒಂದು ಕೆಲಸವನ್ನ ಮಾಡ್ತಾವ. ಅದಕ್ಕೆ ಗಿಡ ಮರಗಳು ನಮ್ಮ ಹೊಲದೊಳಗ ಇರಲೇಬೇಕು. ಮತ್ತೆ ಅದರ ಜೊತೆಗೆ ನಮ್ಮ ಮೇಲ್ಮೈ ಮಣ್ಣೇನಿರ್ತದ, ಮೇಲ್ಮಣ್ಣು ಬಹಳ ಶಕ್ತಿಯುತವಾದಂತಹ ಒಂದು ಭಾಗ ಅದು ಮಣ್ಣಿಂದು. ಅಂತ ಮಣ್ಣು ಜೋರಾಗಿ ಬರುವಂತಹ ಮಳೆಯಿಂದಾಗಿ ಸವಕಳಿಯಾಗುವಂತದನ್ನ ನಾವು ನೋಡ್ತಾ ಇರ್ತೀವಿ. ಇಂಥ ಒಂದು ಕಾರ್ಯ ಪ್ರತಿ ವರ್ಷನೂ ಆಗ್ತಾ ಇರ್ತದ. ನದಿಗಳಲ್ಲಿ ಹಳ್ಳಗಳಲ್ಲಿ ಮಣ್ಣು ಹರಿದು ಹೋಗುವುದರಿಂದ ಮಣ್ಣಿನ ಸವಕಳಿಯಾಗಿ ಭೂಮಿ ಬಂಜರಾಗುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಇದ್ರ ಬಗ್ಗೆ ಸಂರಕ್ಷಣೆ ಮಾಡಿಕೊಂಡು ಮಣ್ಣು ಉಳಿಸುವಂತಹ ಒಂದು ಕೆಲಸ ನಾವು ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ವಿಧಾನಗಳದಾವ. ನಾವು ಜೀವಂತ ವಡ್ಡುಗಳನ್ನ ಹಾಕೊಳ್ಬೇಕು ಅಂದ್ರೆ ಜೀವಂತ ವಡ್ಡುಗಳು ಅಂತಂದ್ರೆ ವಡ್ಡುಗಳ ಮೇಲೆ ಹುಲ್ಲನ್ನಾಗಲಿ ಅಥವಾ ಗಿಡಮರಗಳನ್ನಾಗಲಿ ಅಥವಾ ಸಣ್ಣ ಸಣ್ಣ ಸಸಿಗಳನ್ನಾಗಲಿ ಇವು ಎಲ್ಲದಕ್ಕೂ ಉಪಯೋಗ ಆಗುವಂತಹವು. ನಮ್ಮ ದಿನನಿತ್ಯದ ಏನು ಕೃಷಿ ಕಾರ್ಯಗಳಿಗೆ ಉಪಯೋಗ ಆಗುವಂತಹ ಏನು ಉಪಕರಣ ಇರ್ತಾವ ಅವುಗಳನ್ನು ತಯಾರು ಮಾಡೋದಕ್ಕೆ ಕಟ್ಟಿಗೆಯನ್ನು ಕೂಡ ಇಂತಹ ಗಿಡ ಮರಗಳಿಂದ ನಾವು ಪಡಿಬಹುದು. ಅದರ ಜೊತೆಗೆ ನಮ್ಮಲ್ಲಿ ಜಾನುವಾರುಗಳು ಏನಿರ್ತಾವ, ಹಸಿ ಹುಲ್ಲು ಹಸಿರು ಮೇವು ಏನಿರ್ತದ ಅದು ನಮಗ ರೆಗ್ಯುಲರ್ ಆಗಿ ಸಿಗುವಂತಹ ಒಂದು ಕೆಲಸ ಆಗ್ತದ. ಅದಕ್ಕೆ ಈ ಬದುಗಳನ್ನ ನಾವು ಮಾಡಿಕೊಂಡಿವಿ ಅಂತಂದ್ರ ಆ ಬದುಗಳ ಮೇಲೆ ಹುಲ್ಲು ಬೆಳೆಸೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದರಿಂದ ಮಣ್ಣಿನ ಸವಕಳಿ ತಪ್ಪತದ, ಮಳೆ ನೀರು ಇಂಗುವಂತಹ ಒಂದು ಕೆಲಸ ಆಗ್ತದ, ಮತ್ತ ಮೇವಂತೂ ಹಚ್ಚ ಹಸಿರಾದಂತಹ ಮೇವು ಈವನ್ ಬ್ಯಾಸಿಗೆ ಒಳಗೂ ಸಹಿತ ನಮಗ ಸಿಗುವುದಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಈ ನಿಟ್ಟಿನೊಳಗೆ ನಾವು ವಿಚಾರ ಮಾಡಲೇಬೇಕು. ಅನೇಕರು ತಾವು ಬದುಗಳ ಮೇಲೆ ಹುಲ್ಲನ್ನು ಬೆಳೆದಿರಬಹುದು, ಅವರ ಅನುಭವಗಳನ್ನ ಇತರರು ಕೇಳಿ ತಾವು ಕೂಡ ಬೆಳೆಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಕೃಷಿ ಹೊಂಡಗಳು ಏನಾದರೂ ಇದ್ರೆ ಅವುಗಳನ್ನ ರಿಪೇರಿ ಮಾಡಿಕೊಳ್ಳುವಂತಹ ಒಂದು ಕೆಲಸ, ಒಡ್ಡುವಾರಿಗಳನ್ನು ರಿಪೇರಿ ಮಾಡುವಂತಹ ಒಂದು ಕೆಲಸ, ಹಳ್ಳಗಳಿಗೆ ಅಲ್ಲಲ್ಲಿ ಏನು ಚೆಕ್ ಡ್ಯಾಮ್ಗಳನ್ನ ಕಟ್ಟಿರ್ತಾರ ಅಂತಹ ಚೆಕ್ ಡ್ಯಾಮ್ಗಳನ್ನು ಕೂಡ ನಾವು ಹೊಲದ ಮಗ್ಲಿದ್ದಂಥವ್ರು, ಯಾಕಂದ್ರೆ ಆ ನೀರು ನಮಗೆ ಉಪಯೋಗ ಆಗ್ತದ. ಆ ಹಳ್ಳ ಎಲ್ಲೆಲ್ಲಿ ಹರಿತಾ ಇರ್ತದ ಸುತ್ತಮುತ್ತಲ ಇರುವಂತಹ ರೈತರಿಗೆ ಅನುಕೂಲಕ್ಕೆ ಬರ್ತದ. ನಿಮ್ಮ ಹೊಲದೊಳಗ ಏನು ಬೋರ್ವೆಲ್ಗಳಿರ್ತಾವ, ಆ ಬೋರ್ವೆಲ್ಗಳು ಮರುಪೂರ್ಣ ಆಗುವಂತಹ ಒಂದು ವ್ಯವಸ್ಥೆ ಈ ಹಳ್ಳಗಳಿಂದ ಆಗ್ತದ. ಮತ್ತ ನೀವು ಕಟ್ಟುವಂತಹ ಕೃಷಿ ಹೊಂಡದಿಂದ ಆಗ್ತದ, ಬಾವಿಗಳಿಂದ ಆಗ್ತದ. ಅದಕ್ಕೆ ಈ ನಿಟ್ಟಿನೊಳಗ ನಾವು ವಿಚಾರ ಮಾಡಬೇಕು. ಯಾವುದೇ ನೀರಿನ ಸ್ರೋತ ಇತ್ತು, ಯಾವುದೇ ನೀರಿನ ಮೂಲ ಇತ್ತು ಅಂತಂದ್ರ ಅದನ್ನ ಪೋಷಣೆ ಮಾಡುವಂತದ್ದು ಮತ್ತೆ ಅದರ ಪುನರುಜ್ಜೀವನ ಸಲುವಾಗಿ ನಾವು ಕಷ್ಟಪಡುವಂತಹ ಒಂದು ಕೆಲಸವನ್ನ ಮಾಡಬೇಕಾಗ್ತದೆ. ಯಾಕಂತಂದ್ರೆ ನೀರು ಇಲ್ಲ ಅಂತಂದ್ರೆ ಜೀವನನೇ ಇಲ್ಲ. ಅದಕ್ಕೆ ಬೇಸಿಗೆ ಒಳಗೆ ನಾವು ಸಾಮಾನ್ಯವಾಗಿ ಕಷ್ಟಪಡತಾ ಇರ್ತೀವಿ, ನೀರಿಗಾಗಿ ಎಲ್ಲೆಲ್ಲೋ ಅಲ್ಲದು ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರುವಂತಹ ಒಂದು ಕಷ್ಟವನ್ನ ಪಡ್ತಾ ಇರ್ತೀವಿ. ಅದಕ್ಕೆ ತಪ್ಪಿಸಬೇಕು ಅಂತಂದ್ರೆ ನಮಗೆ ಸಿಗುವಂತಹ ನಮ್ಮ ಹೊಲದೊಳಗೆ ಬೀಳುವಂತಹ ಮಳೆ ನೀರನ್ನ ಇಂಗಿಸೋದ್ರ ಕಡೆ ನಾವು ಎಷ್ಟು ಕೆಲಸ ಮಾಡಿದ್ರು ಕೂಡ ಕಡಿಮೆನೆ ಅಂತ ಹೇಳಿ ಹೇಳಬಹುದು. ಇಂತಹ ಉದಾಹರಣೆಗಳನ್ನ ನಾವು ತಮ್ಮ ಪ್ರೇರಣೆಗಾಗಿ ನೀಡ್ತಾ ಇರ್ತೀವಿ. ಕಳೆದ ಕೆಲವು ವಾರಗಳಿಂದ ಈ ಬಗ್ಗೆ ನಾವು ಪಿಪ್ಲಂತ್ರಿಯ ಉದಾಹರಣೆಗಳನ್ನ ಕೊಡ್ತಾ ಇದೀವಿ. ರಾಜಸ್ಥಾನದೊಳಗೆ ಪಿಪ್ಲಂತ್ರಿ ಊರೇನದ ಅದರ ಉದಾಹರಣೆಗಳನ್ನ ಕೊಡ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದೊಳಗೂ ಸಹಿತ ಮಹಿಳೆಯೊಬ್ರು ಈ ಒಂದು ಪಿಪ್ಲಂತ್ರಿ ಊರಿನೊಳಗೆ ಮಾಡಿದಂತಹ ಏನು ಕಾರ್ಯ ಅದ, ಅದರೊಳಗೆ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸಿಕೊಂಡ್ರು, ಯಾವ ರೀತಿ ನೀರು ಸಂಗ್ರಹಣೆ ಮಾಡುವುದಕ್ಕಾಗ್ಲಿ ಅಥವಾ ಅರಣ್ಯವನ್ನ ಬೆಳೆಸುವುದಕ್ಕಾಗ್ಲಿ ತಮ್ಮನ್ನ ತಾವು ಅರ್ಪಿಸಿಕೊಂಡ್ರು. ಮತ್ತೆ ತಾವಷ್ಟೇ ಅಲ್ಲ, ಇತರ ಊರಿನ ಮಹಿಳೆಯರು ಕೂಡ ಅವರು ಪ್ರೇರಣೆಯಾಗಿ ಕಾರ್ಯ ಮಾಡಿ ಇವತ್ತು ಪಿಪ್ಲಂತ್ರಿ ಒಂದು ಸಮೃದ್ಧವಾದಂತಹ ಹಳ್ಳಿಯಾಗಿ ಪರಿವರ್ತನೆಯಾಗುವುದಕ್ಕೆ ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರ. ಅವರ ಮಾತುಗಳನ್ನ ಕೇಳಿದ್ರೆ ಬಹುಶಃ ನಮ್ಮಲ್ಲಿ ಕೂಡ ಈ ಒಂದು ಉದಾಹರಣೆ ಒಂದು ಮಾದರಿಯಾಗಿ ಅದರ ಪ್ರೇರಣೆ ಸಿಗಬಹುದು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತ ಅವರ ಮಾತುಗಳನ್ನು ತಮಗ ಕೇಳಿಸ್ತಾ ಇದ್ದೀವಿ. ಕಲಾದೇವಿ ಪಾಲಿವಾಲ್ ಅವರು ಅಲ್ಲಿ ಮುಂಚೂಣಿ ಕೆಲಸ ಮಾಡಿದಂತಹ ಮಹಿಳೆ, ಮಹಿಳೆಯರನ್ನ ಸಂಘಟನೆ ಮಾಡಿ ಗಿಡ ಬೆಳೆಸುವಂತಹ ಒಂದು ಕೆಲಸಕ್ಕೆ ಹಚ್ಚಿ ಪಿಪ್ಲಂತ್ರಿ ಊರನ್ನ ಸಮೃದ್ಧಗೊಳಿಸಿದಂಥವರು, ಯಾವ ರೀತಿ ಅವರು ಕೆಲಸ ಮಾಡಿದ್ರು ಅನ್ನೋದನ್ನ ಅವರ ಮಾತುಗಳಲ್ಲಿ ನಾವು ಕೇಳೋಣ. मेरा नाम कलादेवी पालीवाल है. मैं पालीवाल जी के साथ करीबन 17-18 साल से जुड़ी हुई हूँ. हमारे यहाँ पहले पानी की बहुत दिक्कत थी, पीने का पानी की दिक्कत थी, और खेतों में तो बिल्कुल कुछ होता ही नहीं था. हमने धीरे धीरे वाटर होल को बढ़ावा दिया, छोटे छोटे चेक डैम बनाए, कच्चे चेक डैम बनाए, पके, धीरे धीरे पानी को दौड़ता पानी को चलना सिखाया, चलना पानी को रोकना सिखाया. इसे कर करके करीबन 1500-1800 चेक डैम बनाए पक्के हमारे गाँव के आसपास. फिर दौड़ता पानी को रोक दिया तो वो धीरे धीरे वाटर लेवल बढ़ा. अब हमारे पास पानी की कोई कमी नहीं है. हमारे पास छोटे छोटे टुकड़ों में खेती, बारिश का पानी दौड़ के आता है चला जाता है, हमारे पास कुछ रहता नहीं था. अब चेक डैम से ये फायदा हुआ कि भाई हमारे कुओं में भी पानी हुआ है. अब तो हमारे घर घर में नल है, ओपन कुएं, अब कोई ये नहीं. हम साल में अगस्त एक बार रक्षाबंधन पर्व मनाते हैं, और एक दिन बेटी के नाम पे पेड़ लगाते हैं, दूसरे दिन बेटी अपने पेड़ों को भाई बांधती है और उसको राखी बांधती है. जैसे मेरे भाई को और राखी बांधती हूँ, उसी तरह ये भी मेरा भाई मेरी माँ ने लगाया है. तो मैं न तो इसे किसी को काटने दूंगी, न मैं खुद काटूंगी. कला दीदी जी, एक बात मैं आपसे पूछना चाहता हूँ. 2005 से पहले आपके गांव में पानी नहीं था, तो तब आप पीने के लिए पानी कहाँ से लाते थे और उस समय कैसे इकट्ठा करते थे? हमारे गाँव में एक हुआ था, मतलब उसमें पानी आता, भरते लोग पानी आता, गिलास से लोटे से लाइन लगा के अपना अपना मटका भरा, निकलो दूसरा मटका. ये मैंने नहीं देखा, मेरे सासू जी ने मेरे को बताया. फिर मैं शादी करके आई 1994 में, उस टाइम तो मेरे घर के सामने एक हैंडपंप था, एक ही हैंडपंप था. उस हैंडपंप में भी वो कि भाई पहले आप आए तो आप भरो, फिर बाद में ये आए मैं आई. बारी बारी से लाइन लगती थी, तो बारी बारी से लाइन लगा के पानी, पानी नहाने का, धोने का, पशु को पिलाने का, वही पानी था. तो महिलाओं का ज्यादातर समय तो वहीं पर व्यर्थ, पूरे समय सुबह 4 बजे उठ के पहले पानी, हम जल्दी उठ के पहले पानी भरते, सब काम छोड़ के फिर घर का काम कर फिर खेती में काम करते थे. अब कोई दिक्कत नहीं. 2005 के बाद आपको पानी की बचत करने की सुविधा किसने दी? ये सब सोच विचार पालीवाल जी के. पालीवाल जी ने भाई अनाजार यहाँ देखे थे, हमको भी वहाँ आलेगढ़ सीधी लगे थे, वहाँ सीख के आए और यहाँ लाके हमको कहा कि भाई अपना पानी अपने तो मगरे पहाड़ी इलाका है, तो पानी को रोकेंगे नहीं तब हमारे गाँव में पानी नहीं होगा. ये सब सुविचार सब पालीवाल जी के, उनके साथ हम जुड़ गए और काम वो विचार बनाते रहे, काम लाते रहे, हम करते रहे, आज हम इस स्तर पे हैं. तो आप पूरे गाँव वाले एक साथ जुड़ गए इस काम के लिए? कोई एका दुका नहीं है, बाकी हम पूरे इसी कामों में जुड़े हुए हैं. दीदी, और एक बात मैं आपसे पूछना चाहता हूँ. यहाँ पर जब बेटी पैदा होती है तो आप बेटियों के लिए कुछ पौधे लगाते हैं और बेटियों के नाम पे कुछ खाता खोल के पैसे जमा करते हैं, वो किस तरह का प्रथा होता है? पालीवाल जी की एक बड़ी बेटी की डेथ हो गई थी, उसी टाइम अन्ना हजारे हमारे यहाँ आए थे. तो पालीवाल जी से सुदूत बैठे थे कि हमारी बड़ी बेटी इतनी बड़ी थी और ऐसा हो गया. तो ये सुझाव अन्ना हजारे ने पालीवाल जी को दिया कि भाई तेरी एक बेटी गई है, जो हजारों बेटियां हैं गांव में वो तो अपनी समझ गए एक काम कर में कहूँ जो. फिर अन्ना हजारे ने बताया उसकी विचार से पालीवाल जी ने, उसी दिन से गांव में हर घर में हर समाज में बेटी पैदा होती उसके नाम पर 111 तो पेड़ लगाते और उसी के नाम पे 31,000 रूपए की FD कराते हैं. सक्षम परिवार है तो 10,000 देता है, कोई सक्षम नहीं तो 5,000. थोड़ा बहुत हिस्सा माँ बाप का लगता है तो उनको लगता है मेरे पैसे इस खाते में, मेहनत के पैसे है जाना चाहिए और उस पर ध्यान दे भलाई के लिए. और एक एफिडेविट लिखवाते हैं उस पर साइन करवाते हैं उसके मम्मी पापा के कि भाई मैं 18 साल से पहले इसकी शादी नहीं करूंगी, ये पैसे इसकी पढ़ाई में खर्चा करूंगी और न बालिक विवाह मैं खुद मेरी बेटी का करूंगा, न दूसरों को करवाने दूंगा. ऐसे 50 पे एक एफिडेविट करवाते हैं. दीदी जी, हर घर में जो बेटी पैदा होती है उनके लिए ये सुविधा है, जब बेटी पैदा होती है उस दिन मनाते हो या साल में एक बार कभी गांव में? अगस्त रक्षाबंधन जैसे अगस्त आ रहा अभी, इस साल भर की लिस्ट ले लेंगे NM से हम. तो रक्षाबंधन से लेके अगले रक्षाबंधन तक जो भी बेटी पैदा हुई है इस साल भर में उसकी लिस्ट हम NM से ले लेते हैं. इस गांव में इस घर में ये बेटी पैदा हुई उसको सबको हम 5 दिन पहले निमंत्रण देते हैं, फलाने वाली तारीख को आपको दरागाह में आना है और आपकी बेटी के नाम पर FD करवाना है, आपकी बेटी के नाम पे पौधे लगवाने हैं. तो हमारा पता चलता था कोई इतनी इतनी बेटियां 60-65 बेटी के नाम पे FD करवाई थी, पौधे लगाए थे उन्होंने. 65 बेटी पैदा हुई थी, 7 राजस्वी गाँव है इस गाँव में, 12 छोटी मोटी डांडियां. करके। तो ये ग्राम पंचायत में सात गांव और छोटे मोटे ढाणिया भी है? हाँ, सात राजस्वी गांव है और बारह छोटी मोटी ढाणिया। तो सात राजस्वी गांव है, बारह छोटी ढाणिया। हाँ हाँ, जैसे तो किसी के टोटल 19-20 गांव जैसे जुड़ जाते हैं। हाँ, जुड़ जाते हैं। इतने सारे गांव के एक साथ इकट्ठा होके? हाँ, एक ही सब स्कूल की बच्चे हैं, छोटी बच्चे, बड़ा अच्छा सा फंक्शन होता है राखी के। और दीदी मैं और एक बात सुना, अभी हमारे भंवर सिंह जी ने बताया कि जैविक खाद भी बनाते हैं कहके। पहले हम यूरिया खा के मर गए लोग, हमारे खेतों में भी जैविक ही डालेंगे और दूसरों के खेतों में जैविक ही डालेंगे। हम यही कहेंगे कि यूरिया मत यूज करो। पहले यूरिया इस्तेमाल करते थे तब भी देखे होंगे जमीन कैसी थी और आज कैसी है वो भी देखे होंगे। पहले यूरिया यूज करते थे तो जैसे जमीन पे चलते से लगता ऐसा पत्थर पे चल रहे हो। अब हम जैविक खाद यूज करते हैं, नहीं से नॉर्मल जमीन है, नहीं तो खोदने में कड़ाई गुड़ाई करने में परेशानी होती, कुछ नहीं है। हमारी खेती बड़ी अच्छी है, खेत नरम है, बिल्कुल नरम है। धन्यवाद दीदी जी, आपके साथ बात करके बहुत ही खुशी हुई। थैंक यू भैया, थैंक यू। ಆತ್ಮೀಯರೆ, ಇಂಥ ಉದಾಹರಣೆಗಳು ನಮಗ ಸಿಗ್ತಾವ, ನಾವು ನೋಡಬೇಕು. ಮತ್ತ ಬರೇ ನೋಡೋದಷ್ಟೇ ಅಲ್ಲ, ಕೇಳೋದಷ್ಟೇ ಅಲ್ಲ, ಅದರ ಪ್ರಕಾರ ನಾವು ಕೂಡ ಮಾಡಿದ್ರ, ಅವ್ರು 100% ಮಾಡಿರ್ಬೋದು, ಅದರೊಳಗೆ ನಾವು 10% ಮಾಡಿದ್ರು ಕೂಡ ನಾವು ಪ್ರಗತಿ ಹೊಂದುವುದಕ್ಕ ಸಾಧ್ಯ ಆದ. ನಿಸರ್ಗ ನೀಡಿದಂತಹ ಸಂಪನ್ಮೂಲಗಳನ್ನ ನಾವು ಸೂಕ್ತವಾಗಿ ಬಳಸಿಕೊಳ್ಳುವುದಕ್ಕ ಸಾಧ್ಯ ಆದ. ಮತ್ತೆ ನಮ್ಮ ಕಷ್ಟಗಳನ್ನ ಕಡಿಮೆ ಮಾಡಿಕೊಳ್ಬೇಕು ಅಂತಂದ್ರ ಈ ರೀತಿ ನಾವು ಮಾಡಬೇಕಾಗ್ತದೆ. ನಿಮಗೆ ಬೇರೆ ಹೇಳಬೇಕಾಗಿಲ್ಲ, ಮಳೆ ನೀರು ಅಮೃತ ಸಮಾನವಾದಂತಹ ಒಂದು ನೀರು. ಯಾವ ರೀತಿ ನೋಡ್ರಿ, ಮೊದಲೇ ಮಳೆ ಆದ ಕೂಡಲೇ ಪ್ರಕೃತಿ ಎಷ್ಟು ಹಚ್ಚ ಹಸಿರಾಗಿ ಒಂದೇ ಒಂದು ದಿನದೊಳಗೆ ಬದಲಾವಣೆ ಆಗಿಬಿಡುತ್ತದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರ, ನಿಸರ್ಗದತ್ತವಾಗಿ ಸಿಗುವಂತಹ ಪೋಷಕಾಂಶಗಳು ನೀರಿನೊಳಗೆ ಇರ್ತಾವ. ಮತ್ತ ನೀರಿನೊಳಗ ನಿಸರ್ಗ ಕೊಟ್ಟಂತಹ ಒಂದು ಪೋಷಕಾಂಶಗಳು ಸೂಕ್ತವಾದಂತಹ ಪ್ರಮಾಣದೊಳಗೆ ಇರುವುದರಿಂದ ಎಲ್ಲಾ ಸಸ್ಯಗಳು ನಳನಳಿಸ್ತಾವ. ಮತ್ತ ಭೂಮಿಯೊಳಗಿರುವಂತಹ ಜೀವಿಗಳಿಗೆ ಸಹಿತ ಅದರಿಂದ ಚೈತನ್ಯ ಸಿಗ್ತದ. ಅದಕ್ಕಿಂತ ಶ್ರೇಷ್ಠವಾದಂತಹ ಒಂದು ನೀರು ನಮಗೆ ಎಲ್ಲೂ ಸಿಗುವುದಿಲ್ಲ. ಒಂದ್ ವೇಳೆ ನೀರು ಮಳೆ ರೂಪದೊಳಗೆ ನಾವು ಮೇಲೆನೆ ಹಿಡ್ಕೊಂಡಿವಿ ಅಂತಂದ್ರ ಅದರಷ್ಟು ಶುದ್ಧವಾದಂತಹ ನೀರು ಯಾವುದೂ ಇಲ್ಲ. ಒಂದ್ ವೇಳೆ ನೆಲಕ್ಕೆ ಬಿತ್ತು ನಾವು ಅದನ್ನು ಹಿಡಿಯಲಿಲ್ಲ, ಅದು ಹಳ್ಳಗಳ ಮೂಲಕ ಚರಂಡಿ ಮೂಲಕ ಎಲ್ಲೋ ಒಂದ್ ಕಡೆ ಹೋಯ್ತು ಅಂತಂದ್ರ ಮತ್ತೆ ಅದು ಅಶುದ್ಧ ನೀರಾಗಿ ಪರಿವರ್ತನೆ ಆಗ್ತದ. ಅದಕ್ಕೆ ನಾವು ಆ ನೀರನ್ನ ನಮ್ಮ ಹೊಲದೊಳಗೆ ಹಿಡ್ಕೊಳ್ಬೇಕು, ಅದನ್ನ ನಮ್ಮ ಬೆಳೆಗಳಿಗೆ ಬಳಸಿದ್ರೆ ಸಮೃದ್ಧವಾದಂತಹ ಇಳುವರಿ ತಗೊಳ್ಳೋದಕ್ಕೆ ಸಾಧ್ಯ ಅದ ಅಂತೇಳಿ ಅನ್ಕೊಂಡು ತಾವು ಕೂಡ ಈ ಪ್ರಯತ್ನಗಳನ್ನು ಮುಂದುವರೆಸ್ತೀರಿ ಅಂತೇಳಿ ಭಾವಿಸಿವಿ. ಆತ್ಮೀಯರೆ, ಈಗಾಗಲೇ ಈ ವರ್ಷದ ಮೊದಲೇ ಮಳೆ, ಅಶ್ವಿನಿ ಮಳೆ, ಅಶ್ವಿನಿ ನಕ್ಷತ್ರ ಪ್ರವೇಶ ಆಗಿದೆ. April 13 ಅಶ್ವಿನಿ ಮಳೆ ಶುರುವಾಗಿದೆ. ಇದರ ಅವಧಿ April 27 ತನಕ ಇರ್ತದ. ಈ ನಕ್ಷತ್ರದ ಅವಧಿ ಒಳಗ ಮುಂಗಾರು ದುರ್ಬಲ ಆಗಿರ್ತದ ಅಂತ ಹೇಳ್ತಾ ಇದ್ದಾರೆ. ಏನು ಬೇಸರದ ಸಂಗತಿ ಅಂತಂದ್ರ, ಈ ಅಶ್ವಿನಿ ಮಳೆ ಈ ಸಲ ಅಲ್ಪವೃಷ್ಟಿಯನ್ನ ಸುರಿಸ್ತದ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಾವು ಆಶಾ ಭಾವನೆಯನ್ನ ಬಿಡುವುದು ಬೇಡ. ಆದರೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಉತ್ತರ ಕರ್ನಾಟಕದೊಳಗೆ ಬಿಸಿಲಿನ ತಾಪ ಹೆಚ್ಚಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣ ಕರ್ನಾಟಕದೊಳಗೆ ಅಲ್ಲಲ್ಲಿ ತುಂತುರು ಮಳೆ ಬರಬಹುದು. 3 ಮತ್ತು 4 ಚರಣಗಳಲ್ಲಿ ಹಲವು ಕಡೆ ಜೋರು ಮಳೆ ಸಂಭವ ಅದ ಅಂತೇಳಿ. 1 ಮತ್ತು 2 ಚರಣಗಳಲ್ಲಿ ಬಹುಶಃ ಮಳೆ ಆಗಲಿಕ್ಕಿಲ್ಲ ಅನ್ನುವಂತಹ ಮಾತು ಇದರಿಂದ ನಮಗೆ ಗೊತ್ತಾಗ್ತದೆ. 3 ಮತ್ತು 4 ಚರಣಗಳಲ್ಲಿ ಕೆಲವು ಕಡೆ ಜೋರು ಮಳೆ ಸಂಭವ ಅದ. ನಮ್ಮ ಕಡೆನೂ ಕೂಡ ಆಗಲಿ ಅಂತೇಳಿ ನಾವು ಕೂಡ ಹಾರೈಕೆ ಮಾಡೋಣ. ದಿನಾಂಕ April 16, 17, 19, 21, 22, 23, 26 ಈ ದಿನಗಳಂದು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. April 16, 17, 19, 21, 22, 23, 24 ಈ ದಿನಗಳಂದು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ April 16 ಬರುವ ಮಂಗಳವಾರ April 22 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನೋಡೋಣಂತ. ಸುಲಭವಾಗಿ ಹೇಳೋದಾಯ್ತಪ್ಪ ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರ್ತದೆ. ನಡು ನಡುವ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಬಹುದು. ಆದ್ರೆ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ ಶೇಕಡ 10% ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಾವು ಈ ವಾರ ಮಳೆಯ ನಿರೀಕ್ಷೆ ಮಾಡುವಂಗಿಲ್ಲ. ಆದ್ರೆ ಒಂದು ವಿಚಾರವನ್ನ ಗಮನಿಸಬೇಕು, ಈ ಮುಂಗಾರು ಬರುವ ತನಕನು ಅಂತಂದ್ರೆ ಬೇಸಿಗೆ ಕಾಲ ಇರುವ ತನಕನು ತಾವು ಒಂದು ಯಾವತ್ತು ನೆನಪಿಟ್ಟುಕೊಳ್ಬೇಕು ಏನಂತಂದ್ರೆ ಸ್ಥಳೀಯವಾಗಿ ಬದಲಾವಣೆಗಳು ಆಗ್ತಾ ಇರ್ತಾವ. ಮಧ್ಯಾಹ್ನದ ಸಮಯದ ಒಳಗೆ ಅಂದ್ರೆ ಸುಮಾರು 3 ನಂತರ ಹೆಚ್ಚು ಕಡಿಮೆ ಗುಡುಗು ಮಿಂಚಿನಿಂದ ಕೂಡಿದಂತಹ ಒಂದು ವಾತಾವರಣ ನಿರ್ಮಾಣ ಆಗಬಹುದು, ಅವಾಗ ಅಲ್ಲಲ್ಲಿ ಮಳೆ ಆಗಬಹುದು. ಇಂಥ ವಾತಾವರಣ ಕಂಡು ಬಂತು ಅಂತಂದ್ರೆ ತಾವು ಎಚ್ಚರ ಆಗಬೇಕು. ಗುಡುಗು ಸಿಡಿಲಿನ ವಿಚಾರ ಬಂದಾಗ ನಾವು ಬಹಳಷ್ಟು ಜಾಗ್ರತೆಯನ್ನ ವಹಿಸಬೇಕು. ಇಂಥ ವಾತಾವರಣ ಬಂತು ಅಂತಂದ್ರೆ ತಾವು ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಮನೆ ಕಡೆ ಹೆಜ್ಜೆ ಹಾಕಬೇಕು. ಆದಷ್ಟು ಮಧ್ಯಾಹ್ನದ ಒಳಗೆ ಎಲ್ಲ ಕೆಲಸಗಳನ್ನ ಮುಗಿಸೋದಕ್ಕೆ ತಾವು ವ್ಯವಸ್ಥೆ ಮಾಡಿಕೊಳ್ಬೇಕು. ಆದಷ್ಟು ತಂಪಾದ ಸಮಯದೊಳಗೆ ತಾವು ಕೆಲಸ ಮಾಡಿದ್ರಿ ಅಂತಂದ್ರೆ ಇಂಥ ಒಂದು ವಾತಾವರಣದಿಂದ ತಾವು ದೂರ ಇರಬಹುದು. ಅದಕ್ಕೆ ಸಿಡ್ಲು ಗುಡುಗು ಮಿಂಚು ಇದ್ದಾಗ ಯಾವುದೇ ಕಾರಣಕ್ಕೂ ಹೊರಗೆ ತಿರುಗಾಡೋದಾಗ್ಲಿ ಅಥವಾ ಗಿಡದ ಕೆಳಗೆ ನಿಲ್ಲೋದಾಗ್ಲಿ, ಲೈಟಿನ ಕಂಬದ ಕೆಳಗೆ ನಿಲ್ಲೋದಾಗ್ಲಿ, ಟ್ರಾನ್ಸ್ಫಾರ್ಮರ್ಗಳ ಹತ್ರ ಇರೋದಾಗ್ಲಿ, ನೀರಿನ ಮೂಲಗಳ ಹತ್ರ ಇರೋದಾಗ್ಲಿ ಹಿಂಗ ಮಾಡಬಾರದು. ಸಾಧ್ಯ ಆದಷ್ಟು ತಾವು ಸುರಕ್ಷಿತವಾದಂತಹ ಬಿಲ್ಡಿಂಗ್ ಒಳಗೆ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಜೋರು ಮಳೆ ಬರುವಂತಹ ಸಂದರ್ಭದೊಳಗೆ ಗುಡುಗು ಮಿಂಚು ಇತ್ತು ಅಂತಂದ್ರೆ ಆವಾಗ ದಯವಿಟ್ಟು ಮೊಬೈಲ್ ಅನ್ನ ಉಪಯೋಗ ಮಾಡಬೇಡ್ರಿ. ಆಮೇಲೆ ಒಂದು ನಾನು ಮೇಲೆ ಹೇಳೋದೇನಪ್ಪಾ ಅಂತಂದ್ರೆ ತಾವು ಯಾವುದೇ ಕಾರಣಕ್ಕೂ ಗಿಡದ ಆಶ್ರಯ ತಗೊಳ್ಬೇಡ್ರಿ, ಗಿಡದ ಕೆಳಗೆ ಹೋಗಿ ನಿಲ್ಬೇಡ್ರಿ. ಸಹಜವಾಗಿ ನಾವು ಹೋಗಿ ನಿಲ್ತೀವಿ, ಅಲ್ಲಿ ಮಳೆ ಬಂತು ಅಂತಂದ್ರೆ ಗಿಡದ ಕೆಳಗೆ ಹೋಗಿ ನಿಲ್ತೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಹಂಗ್ ಮಾಡಬೇಡ್ರಿ. ಗುಡುಗು ಮಿಂಚು ಇರಲಿಲ್ಲ ಅಂದ್ರೆ ಸಹಿತ ನೀವು ಹಂಗ್ ಮಾಡಬೇಡ್ರಿ. ನಮ್ಮ ಮೈ ತೊಯ್ದ್ರೂ ಅಡ್ಡಿ ಇಲ್ಲ, ನೀವು ಒಂದು ಬಿಲ್ಡಿಂಗ್ ಒಳಗೆ ಆಶ್ರಯ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು, ಇಲ್ಲಾಂತಂದ್ರೆ ಮನೆ ಕಡೆ ಹೆಜ್ಜೆ ಹಾಕಬೇಕು. ಈ ವಾರ ಉಷ್ಣತೆ ಕೂಡ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳಾದ ಈಗಾಗಲೇ ನಾವು ನೋಡ್ತಾ ಇದೀವಿ. 41-42 ಡಿಗ್ರಿ ಸೆಲ್ಸಿಯಸ್ ಕೆಲವು ಜಿಲ್ಲೆಗಳಲ್ಲಿ ಕಳೆದ ವಾರ ಇತ್ತು. ಈ ವಾರ ಕೂಡ ಹೆಚ್ಚು ಕಡಿಮೆ ಗರಿಷ್ಠ ತಾಪಮಾನ 41-42 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. 1 ಡಿಗ್ರಿ ಎಲ್ಲೋ ಒಂದ್ ಕಡೆ ಹೆಚ್ಚಾಗಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆ, ನಮ್ಮ ಕಲಬುರಗಿ ಜಿಲ್ಲೆ, ಆಮೇಲೆ ರಾಯಚೂರು, ಇಲ್ಲಿ ಸುಮಾರು 42-43 ಆಸ್ಪಾಸ್ ಗರಿಷ್ಠ ತಾಪಮಾನ ಇರಬಹುದಾಗಿದೆ. ಕನಿಷ್ಠ ತಾಪಮಾನದೊಳಗೆ ಸಹಿತ ಏರಿಕೆಯನ್ನು ನಾವು ನೋಡಬಹುದು. 26-27 ಕೆಲವು ಕಡೆ ಇದ್ರೆ 27-28 ಡಿಗ್ರಿ ಸೆಲ್ಸಿಯಸ್ ಕೂಡ ಕೆಲವು ಕಡೆ ಇರಬಹುದಾಗಿದೆ. ಒಟ್ಟಾರೆಯಾಗಿ ವಾತಾವರಣದೊಳಗೆ ಉಷ್ಣತೆ ಹೆಚ್ಚಾಗುವುದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಈಗ ಹೆಚ್ಚು ಕಡಿಮೆ ನಾವು ಬೇಸಿಗೆಯ ಮಧ್ಯಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಈ ಸಮಯದೊಳಗೆ ಹೆಚ್ಚು ಉಷ್ಣತೆಯನ್ನು ನಾವು ನಿರೀಕ್ಷೆ ಮಾಡಲೇಬೇಕು. ಅದಕ್ಕೆ ಈ ಉಷ್ಣತೆಯಿಂದ ಆಗುವಂತಹ ತೊಂದರೆಗಳ ಬಗ್ಗೆ ನಾವು ಮುಂಜಾಗ್ರತೆಯನ್ನು ವಹಿಸಬೇಕು. ಆದಷ್ಟು ತಂಪಾದ ಸಮಯದೊಳಗೆ ನಾವು ಕೆಲಸ ಮಾಡಬೇಕು. ವಿಶೇಷವಾಗಿ ಮಕ್ಕಳಿರಬಹುದು, ಆಮೇಲೆ ವಯೋವೃದ್ಧರಿರಬಹುದು, ಈ ಕಾಳಜಿಯನ್ನ ವಹಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಸಾಧ್ಯ ಆದಷ್ಟು ಹತ್ತಿ ಬಟ್ಟೆಗಳನ್ನ, ನೂಲಿನ ಬಟ್ಟೆಗಳನ್ನ, ಮೈತುಂಬ ಬಟ್ಟೆಗಳನ್ನ ಧರಿಸಿ, ಅದರ ಜೊತೆಗೆ ತಲೆ ಮೇಲೆ ಟೊಪ್ಪಿಗೆ, ಆಮೇಲೆ ಕಣ್ಣಿಗೆ ಕನ್ನಡಕಗಳನ್ನ ಧರಿಸಿ ಕೆಲಸ ಮಾಡಿದ್ರೆ ಒಳ್ಳೇದು. ಮತ್ತೆ ಸಾಕಷ್ಟು ನೀರು ನಾವು ಸೇವಿಸಬೇಕು. ಯಾಕಂತಂದ್ರೆ ಈ ಬಿಸಿಲಿನಿಂದಾಗಿ ಬಹಳಷ್ಟು ನಿರ್ಜಲೀಕರಣ ಆಗ್ತದೆ, ಡಿಹೈಡ್ರೇಷನ್ ಆಗ್ತಾ ಇರ್ತದೆ, ನಮ್ಮ ಶರೀರದಿಂದ ನೀರು ಹೊರಗೆ ಹೋಗ್ತಾ ಇರ್ತದೆ, ಅದ್ರ ಮೇಲೆ ಬಿರುಸಾದಂತಹ ಒಂದು ಬಿಸಿಲು. ಹಿಂಗಾದಾಗ ಶರೀರದೊಳಗೆ ಬಹಳಷ್ಟು ಬದಲಾವಣೆಗಳಾಗ್ತಾ ಇರ್ತಾವ, ಅದರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಬಿಸಿಲಿನಿಂದ ಆಗುವಂತಹ ತೊಂದರೆಗಳನ್ನು ತಪ್ಪಿಸಬೇಕು ಅಂತಂದ್ರೆ ನಾವು ಸಾಕಷ್ಟು ನೀರನ್ನ ಸೇವಿಸಬೇಕು, ದ್ರವಾಹಾರವನ್ನು ಸೇವಿಸ್ತಾ ಇರಬೇಕು. ನಮ್ಗೆ ನೀರಡಿಕೆ ಆಗ್ಲಿ ಬಿಡ್ಲಿ ತಾಸಿಗೆ ಒಂದ್ಸಲ ನೀರನ್ನ ಕುಡಿತಾ ಇರಬೇಕು. ಮತ್ತೆ ನಮ್ಮ ಜಾನುವಾರುಗಳನ್ನ ಆದಷ್ಟು ತಂಪಾಗಿಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಬೇಕು, ಕೊಟ್ಟಿಗೆ ಒಳಗೆ ಕಟ್ಟಬೇಕು. ಗುಡುಗು ಮಿಂಚು ಬರುವಂತಹ ಸಂದರ್ಭದೊಳಗೆ ಮಾತ್ರ ಈ ಜಾನುವಾರುಗಳನ್ನ ದಯವಿಟ್ಟು ಹೊರಗೆ ಗಿಡಕ್ಕೆ ಕಟ್ಟುವುದಾಗ್ಲಿ, ಹೊರಗೆ ಬಿಡುವುದಾಗ್ಲಿ ದಯವಿಟ್ಟು ಮಾಡಬಾರದು. ಈ ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಇದನ್ನು ಸ್ಥಾಪನೆ ಮಾಡಿಕೊಂಡು ಬಳಸುವುದಕ್ಕೆ ತಯಾರಿ ಮಾಡಿಕೊಳ್ಬೇಕು. ಮತ್ತೆ ಇನ್ನು ಇತರ ಅನೇಕ ಆಪ್ಗಳನ್ನು ತಾವು ತಮ್ಮ ಮೊಬೈಲ್ನೊಳಗೆ ಸಂಗ್ರಹ ಮಾಡಿ ಅವುಗಳನ್ನು ಬಳಸಿಕೊಂಡು ತಮ್ಮ ಕೃಷಿ ಜೀವನವನ್ನ ಸರಳಗೊಳಿಸುವಂತಹ ಒಂದು ಕಾರ್ಯದ ಕಡೆ ಮುನ್ನಡಿಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಶೂರುದ್ರಪ್ಪ ಯಮುಮಾಂಗ್ ಮತ್ತು ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳನ್ನು ಕೇಳುವಿರಿ. ಗಂಟ ಬಿದ್ದದಪ್ಪ ಇದು ಮಾನಿ ಹಗಲು ಇಲ್ಲು ಸೋತಾದು ಹನಿ ಹನಿ. ಏನ್ ಗಂಟ ಬಿದ್ದದಪ್ಪ ಇದು ಮಾನಿ ಹಗಲು ಇಲ್ಲು ಸೋತಾದು ಹನಿ ಹನಿ. ಕುತ್ತನೆ ಅಂದ್ರೆ ಕೂಡ ಕೂಡ ಅಲ್ಲಿದುರ ಧ್ವನಿ ಭೂಮಿ ಕಡ್ದು ತಗ್ಗಾವೋ ರಕ್ತ ಧ್ವನಿ. ಕುತ್ತನಂದ್ರೆ ಕೂಡ ಕೂಡ ಅಲ್ಲಿದುರ ಧ್ವನಿ ಭೂಮಿ ಕಡ್ದು ತಗ್ಗಾವೋ ರಕ್ತ ಧ್ವನಿ. ಏನ್ ಗಂಟ ಬಿದ್ದದಪ್ಪ ಇದು ಮಾನಿ ಹಗಲು ಇಳ್ಳು ತೋತಾದು ಹನಿ ಹನಿ. ಏನ್ ಗಂಟ ಬಿದ್ದದಪ್ಪ ಇದು ಮಾನಿ ಹಗಲು ಇಳ್ಳು ತೋತಾದು ಹನಿ ಹನಿ. ಮನಿಯಾಗ ಸರಕಿನ ಚೀಲ ಅದರಾಗ ತುಂಬೆನಪ್ಪ ಸರುವೆಲ್ಲ. ಮನೆಯಾಳು ಸರಕಿನ ಚೀಲ ಅದರಾಗ ತುಂಬೆನಪ್ಪ ಸರುವೆಲ್ಲ. ಮೂರ್ಕ ಮನಿಯಾಗ ಸರಕಿನ ಚೀಲ ಅದರಾಗ ತುಂಬೆನಪ್ಪ ಸರುವೆಲ್ಲ. ಬಲ್ಲಂತ ಜ್ಞಾನಿ ತಾಬಲ್ಲ ಬಲ್ಲಂತ ಜ್ಞಾನಿ ತಾಬಲ್ಲ ಸುಳ್ಳೆ ಮ್ಯಾಲೆ ಹುಡುಕಿದರ ಸಿಗೋದಿಲ್ಲ. ಏನ ಗಂಟ ಬಿದ್ದದಪ್ಪ ಇದು ಮಾನಿ ಹಗಲು ಇಳು ತೋತಾದು ಹನಿ ಹನಿ. ಏನ್ ಗಂಟ ಬಿದ್ದದಪ್ಪ ಇದು ಮಾನಿ ಹಗಲು ಇಳು ತೋತಾದು ಹನಿ ಹನಿ. ಏನ್ ಗಂಟ ಬಿದ್ದದಪ್ಪ ಇದು ಮಾನಿ ಹಗಲು ಇಳು ತೋತಾದು ಹನಿ ಹನಿ. ಆ ಮನಿಯಾಗ ಹನ್ನೆರಡು ಅಡಕೆಲ ಅದರಾಗ ತುಂಬೆನಪ್ಪ ಬುಡ ಮೇಲ. ಮನಿಯಾಗ ಹನ್ನೆರಡು ಆ ಮನಿಯಾಗ ಹನ್ನೆರಡು ಅಡಕೇಲ ಅದರಾಗ ತುಂಬೆನಪ್ಪ ಬುಡ ಮೇಲ. ಬಲ್ಲಂತ ಜ್ಞಾನಿ ತಾಬಲ್ಲ ಬಲ್ಲಂತ ಜ್ಞಾನಿ ತಾಬಲ್ಲ ಸುಳ್ಳೆ ಮ್ಯಾಲೆ ಗುಡಕಿದರ ಸಿಗೋದಿಲ್ಲ. ಏನ ಗಂಟ ಬಿದ್ದದಪ್ಪ ಇದು ಮಾನಿ ಹಗಲು ಇಳು ತೋತಾದು ಹನಿ ಹನಿ. ದೇಶದೊಳಗೆ ನಮಗು ಆ ದೇಶದೊಳಗೆ ನಮಗು ಚೋಟಿ ಸ್ವಾಮಿ ಇಳಿದ ಮಾನ್ ಇಳೇ ಮಾಮ್. ದೇಶದೊಳಗೆ ನಮಗುರುಸ್ವಾಮಿ ನಮ್ಮ ಆ ದೇಶದೊಳಗೆ ಗುರು ರಾಚೋಟಿ ಸ್ವಾಮಿ ರಾಚೋಟಿ ಸ್ವಾಮಿ ಹಿಂಗ ಹೇಳಿದ ಕೀಲ. ದೇಶದೊಳಗೆ ನಮ್ಮ ರಾಚೋಟಿ ಸ್ವಾಮಿ ಸ್ವಾಮಿ ಹೇಳಿದ ಕೀಲ. ಬಲ್ಲಂತ ಧ್ಯಾನಿ ತಾಬಲ್ಲ ಬಲ್ಲಂತ ಧ್ಯಾನಿ ತಾಬಲ್ಲ ಸುಳ್ಳೆ ಮ್ಯಾಲೆ ಗುಡಕಿದರ ಸಿಗೋದಿಲ್ಲ. ಏನ್ ಗಂಟ ಬಿದ್ದದಪ್ಪ ಇದು ಮಾನಿ ಅವಳು ಇಳು ಸೋತದು ಹನಿ ಹನಿ. ಏನ್ ಗಂಟ ಬಿದ್ದದಪ್ಪ ಇದು ಮಾನಿ ಅವಳು ಇಳು ಸೋತದು ಹನಿ ಹನಿ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಪಾರಿಜಾತ ಭಜನೆ ಪದ. ಭಜನದೊಳಗ ನಾ ನಿಂತು ಹೇಳತೀನಿ ಕೇಳರೇ ವಚನ. ಭಾಗ್ಯವಾಡಿಯಲ್ಲಿ ಸಾಧೂರ ಮಠದಲ್ಲಿ ಹುಟ್ಟಿದ ಬಸವಣ್ಣ. ಹೊಂಟಿದ ಬಸವಣ್ಣ ವೀರ ಶೈವ ಉದ್ಧಾರ ಮಾಡಲಿಕ್ಕೆ ಹೊಂಟಿದ ಬಸವಣ್ಣ. ಮದಲಂಬಕ್ಕೆ ಹೊಟ್ಟಿಲಿ ಹುಟ್ಟಿ ಜಗದೊಳ ಮೆರದಿದನ. ಮದಲಂಬಕ್ಕೆ ಹೊಟ್ಟೆಲಿ ಹುಟ್ಟಿ ಜಗದೊಳ ಮೆರದಿದನ. ಚಿಕ್ಕ ವಯಾದಾಗ ಚಿಕ್ಕ ಹುಡುಗರದಾಗ ಚಂಡವನಾಡಿದನ. ಉರಳಿ ಚಂಡ ಹೋಗಿ ಬಾಯ್ದೋಳು ಬಿದ್ದಾರ ಹ್ಯಾಂಗೇದರ ಲೋಚನ. ಉರಳಿ ಚಂಡ ಹೋಗಿ ಬಾಯ್ದೋಳು ಬಿದ್ದಾರ ಹ್ಯಾಂಗೇದರ ಲೋಚನ.